We'll be right back.

ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಬನವಾಸಿಯ ಆನಂದ ನಾಗಪ್ಪ ಜೋಗಿ ಹಾಗೂ ತಂಡದವರಿಂದ ಅಂಬಾ ಶಿವಶಂಕರಿ ಎನ್ನುವ ಗೀತೆಯನ್ನು ಕೇಳಿ. ತಾಯಿ ಅಂಬಾ ಶಿವ ಶಂಕರಿ ಗೌರಿ ಹರಿ ಸೋದರಿ ಭಯ ದೋರೆ ಕರುಣಾಂಕರಿ ಗೌರಿ ಹರಿ ಸೋದರಿ ಭಯ ದೋರೆ ಕರುಣಾಂಕರಿ ಧೀರೆ ಓಂಕಾರೆ ವಿಸ್ತೀರೆ ಮುಂದಿನ ದಾರಿ ತೋರೆ ವಿಚಾರೆ ಗಂಭೀರೆ ವಂದಿತೆ ಮಾತಾ ಅಂಬಾ ಶಿವ ಶಂಕರಿ ಜಗದಾಂಬಾ ಪರಮೇಶ್ವರಿ ಅಂಬಾ ಶಿವ ಶಂಕರಿ ದಾಸಾತ್ಮಕೆ ಸಾಂಭವಿ ವರಸಾತ್ಮಕೆ ಭೈರವಿ ದಾಸಾತ್ಮಕೆ ಸಾಂಭವಿ ವರಸಾತ್ಮಕೆ ಭೈರವಿ ವಾಸ ಕೈಲಾಸ ಗಿರೀಶ ನಿನಗಿರಪತೇಶ ಸರ್ವೇಶ ಪರಮೇಶ ವಂದಿತೆ ಮಾತಾ ಅಂಬಾ ಶಿವ ಶಂಕರಿ ಜಗದಾಂಬಾ ಪರಮೇಶ್ವರಿ ಅಂಬಾ ಶಿವ ಶಂಕರಿ ಅಂಬಾ ಶಿವ ಶಂಕರಿ ದಾಸಾತ್ಮಕೆ ಸಾಂಭವಿ ವರಸಾತ್ಮಕೆ ಭೈರವಿ ವಾಸ ಕೈಲಾಸ ಗಿರೀಶ ನಿನಗಿರಪತೇಶ ಸರ್ವೇಶ ಪರಮೇಶ ವಂದಿತೆ ಮಾತಾ ಅಂಬಾ ಶಿವ ಶಂಕರಿ ಜಗದಾಂಬಾ ಪರಮೇಶ್ವರಿ ದಾಸಾತ್ಮಕೆ ಸಾಂಭವಿ ವರಸಾತ್ಮಕೆ ಭೈರವಿ ವಾಸ ಕೈಲಾಸ ಗಿರೀಶ ನಿನಗಿರಪತೇಶ ಸರ್ವೇಶ ಪರಮೇಶ ವಂದಿತೆ ಮಾತಾ ಅಂಬಾ ಶಿವ ಶಂಕರಿ ಜಗದಾಂಬಾ ಪರಮೇ ದಾಸಾತ್ಮಕೆ ಸಾಂಭವಿ ವರಸ